ಆಡಳಿತ ಯಂತ್ರ ಸಂಪೂರ್ಣ ಕುಸಿತ, ಬಿವೈ ವಿಜಯೇಂದ್ರ ಆರೋಪ. ಅಧಿಕಾರ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ರಾಜ್ಯಕ್ಕೆ ಉನ್ನತ ಸ್ಥಾನ, ಸಚಿವ ಎಚ್ ಕೆ ಪಾಟೀಲ್. ಮತ್ತು ಅವಘಡ ಸಂದರ್ಭಗಳಲ್ಲಿ ನೆರವಾಗುವ ಅಪಘಾತ ತುರ್ತು ಸ್ಪಂದನಾ ವಾಹನ ವ್ಯವಸ್ಥೆಗೆ ಬೆಂಗಳೂರಿನಲ್ಲಿ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ. ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಆನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗಗಳು ಈ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಎಸ್ಕೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಆನುವಂಶೀಯತೆ ಮತ್ತು ಸಸ್ಯ ತಳಿ ವಿಭಾಗದ ಪಾರಂಪರಿಕ ತಳಿ ಸಂರಕ್ಷಣೆ ಮತ್ತು ಮಹತ್ವ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಕೃಷಿಯಲ್ಲಿ ಇವತ್ತು ಪಾರಂಪರಿಕ ತಳಿಗಳು ಅನೇಕ ಇವೆ. ಇವುಗಳ ರಕ್ಷಣೆಯನ್ನು ನಾವು ಏನು ಕಂಡುಹಿಡಿದಂಥ ಸಂಸ್ಥೆಗಳಿಂದ ರಕ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೆಲವು ರೈತರು ಈ ಒಂದು ಪಾರಂಪರಿಕ ತಳಿಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆಲ್ಲ ನಮ್ಮ ರೈತರ ಮೇಲೆ ತುಂಬ ಭರವಸೆ ಇದೆ. ಕನಿಷ್ಠ ನೀವಾದರೂ ಇಂಥ ಒಂದು ಅಪರೂಪದ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡಿದ್ದೀರಲ್ಲ ಅಂತ. ಇದು ದವಸ ಧಾನ್ಯಗಳ ತಳಿಗಳಷ್ಟೇ ಅಲ್ಲ, ಈಗ ಹಣ್ಣು ತರಕಾರಿ ತಳಿಗಳು ಕೂಡ ಸೇರಿರ್ತವೆ. ಬೇರೆ ಬೇರೆ ತಳಿಗಳು ಇವತ್ತು ನಮಗೆ ಬೇಕಾಗಿದೆ. ಹಾಗಾಗಿ ರೈತರು ಅಪರೂಪದ ಗುಣಮಟ್ಟದ ಮತ್ತು ರುಚಿಕರವಾದ ಬೇರೆ ಬೇರೆ ತಳಿಗಳು ನಮ್ಮ ಜನರಿಗೆ ಸಾರ್ವಜನಿಕರಿಗೂ ಇದು ಸಿಗುವಂತಾಗಬೇಕು. ಮತ್ತೆ ಇವು ಮತ್ತೆ ಮತ್ತೆ ನಮ್ಮ ಜನರಿಗೆ ಇವುಗಳ ಪರಿಚಯ ಮಾಡಿಕೊಡಬೇಕು. ಈ ಮೂಲಕ ರೈತರಿಗೂ ಅದರ ಉಪಯೋಗ ಆಗಬೇಕು. ಮತ್ತೆ ವಿಶ್ವವಿದ್ಯಾಲಯ, ವಿಜ್ಞಾನಿಗಳು, ಪ್ರಾಧ್ಯಾಪಕರು ಇವರೆಲ್ಲರೂ ಈ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ವಿಷಯ ಕುರಿತು ಗಮನಾರ್ಹವಾದ ಸಾಧನೆ ಮಾಡಿ ಅಂತ ಹೇಳಿ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ನೀಡ್ತಾನೆ ಬರ್ತಾ ಇದೆ. ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವರೇ, ಇವತ್ತು ಈ ಒಂದು ಪಾರಂಪರಿಕ ತಳಿಗಳ ಬಗ್ಗೆ ಯಾವ ಥರ ಒಂದು ಸಂಶೋಧನೆಗಳು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಡೀತಾ ಇವೆ, ಮತ್ತೆ ಅದರ ಪರಿಚಯ ಹೆಂಗೆ ನಡೀತಿದೆ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಧನ್ಯವಾದಗಳು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಕೇಳುಗರಿಗೆಲ್ಲ ನಮಸ್ಕಾರ. ಸೊ ಈ ಹೊತ್ತು ಈ ನಾವು ಏನು ವಿಷಯವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಸೊ ದೇಸಿಯ ತಳಿಗಳು ಅಥವಾ ಪಾರಂಪರಿಕ ತಳಿಗಳು, ಈ ಹೊತ್ತಿನಲ್ಲಿ ನಾವು ಬಹಳವಾಗಿ ತಿಳ್ಕೊಬೇಕಾಗಿರೋಂಥ ಅಂಶ. ಯಾಕೆಂದರೆ ಈಗಿನ ಕಾಲಕ್ಕೆ ನಾವು ಆಧುನಿಕತೆಯಲ್ಲಿ ಮತ್ತು ಆಧುನಿಕ ಕೃಷಿಯಲ್ಲಿ ಹಾಗೂ ಆರ್ಥಿಕತೆಯಲ್ಲಿ ಜಾಸ್ತಿ ಮುಳುಗೋಗ್ಬಿಟ್ಟಿದ್ದೀವಿ. ಹೌದು. ಹೀಗಾಗಿ ಈ ದೇಶಿ ತಳಿಗಳು ಅಂದ್ರೇನು, ಈ ಕ್ಷಣದಲ್ಲಿ ಇದನ್ನ ನಾವು ಯಾಕೆ ನೆನಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇದಾಗಿ ದೇಶಿ ತಳಿಗಳು ಅಂತಂದ್ರೆ ಸ್ಥಳೀಯವಾಗಿ ಅಳವಡಿಸಿಕೊಂಡು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಸ್ಯದ ಪ್ರಭೇದ ಆಗಿರ್ತವೆ. ಕಾಲಾನಂತರದಲ್ಲಿ ಅಭಿವೃದ್ಧಿ ಹೊಂದಿ ಕೃಷಿ ಮತ್ತು ಅದರ ಪರಿಸರ, ಮಣ್ಣು ಹಾಗೂ ಇತ್ಯಾದಿ ಸಾಂಸ್ಕೃತಿಕ ಪರಿಸರ, ಅಲ್ಲಿನ ಜನಗಳು ಅಥವಾ ರೈತರು ಅದನ್ನ ಹೇಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬಂದಿರ್ತಾರೆ, ಆ ಮೂಲಕ ಅವು ಪ್ರತ್ಯೇಕವಾಗಿ ಅಭಿವೃದ್ಧಿಗೊಂಡಿರ್ತವೆ. ಸೊ ಈ ತಳಿಗಳನ್ನ ನಮ್ಮ ರೈತರೇ, ಈಗ ಯಾಕೆಂದ್ರೆ ರೈತರೇ ಇಲ್ಲಿ ಮೂಲ ಕಾರಣ, ದೇಶಿ ತಳಿಗಳನ್ನ ಅಭಿವೃದ್ಧಿಪಡಿಸಿ ಅವನ್ನ ಬೆಳೆಸಿ ಉಳಿಸ್ಕೊಂಡ್ ಬರ್ತಾ ಇರೋದಕ್ಕೆ ಮೂಲ ಕಾರಣ ನಮ್ಮ ರೈತರೇನೆ. ಯಾಕೆಂದ್ರೆ ವಿಜ್ಞಾನಿಗಳಿಗಿನ್ನ ಮುಂಚೆ ಈ ತಳಿಗಳನ್ನ ಅಭಿವೃದ್ಧಿ ಪಡಿಸಿದವರು ರೈತರೇ, ದೇಸಿ ತಳಿಗಳನ್ನ. ಅವರ ವಂಶ ಪಾರಂಪರ್ಯವಾಗಿ ನೂರಾರು ವರ್ಷಗಳಿಂದ ಅದು ಬಳುವಳಿಯಾಗಿ ಅವ್ರ ಕುಟುಂಬದಲ್ಲಿ ಬರ್ತಾ. ಹೌದು, ಈ ತಳಿಗಳು ಕೇವಲ ಸಸ್ಯ ಪ್ರಭೇದದಲ್ಲೇ ಅಲ್ಲ, ಪ್ರಾಣಿಗಳದೇ ಆಗ್ಲಿ ಪ್ರತಿಯೊಂದು ಪ್ರಭೇದಗಳು, ನಮ್ಮ ಜೀವ ವೈವಿಧ್ಯತೆ ಏನಿದೆ ಅದೆಲ್ಲ ನಮ್ಮ ಸಂಸ್ಕೃತಿಗೆ ಮೂಲವಾಗಿ ಹೊಂದ್ಕೊಂಡಿದೆ, ನಮ್ಮ ಜೀವನ ಜೊತೆನೆ ಬಂದಿರೋ ಅಂತವು. ಹಾಗಾಗಿ ಇದನ್ನ ನಮ್ಮ ರೈತರೇ ಫಸ್ಟ್ ಅಭಿವೃದ್ಧಿಪಡಿಸಿ ಬೆಳೆಸಿ ಉಳಿಸ್ಕೊಂಡು ಮತ್ತೆ ಅದು ಎಷ್ಟೋ ಕಡೆ ಸಂಸ್ಕೃತಿಗೆ ತೀರಾ ಹೊಂದ್ಕೊಂಡ್ಬಿಟ್ಟಿದೆ, ದೈವವಾಗಿ ಕೆಲವರಿಗೆ ಕಾಣುತ್ತವೆ. ತುಂಬಾನೇ ಆತರ ನಮ್ಗೆ ಉದಾಹರಣೆಗಳು ನೋಡ್ತಾ ಹೋದ್ರೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ತಳಿಗಳು ಬಹಳ ಮುಖ್ಯವಾದವು ಈಗಿನ ಕಾಲ ಮಟ್ಟಕ್ಕೆ. ನಿಜ ಹೇಳ್ಬೇಕಂದ್ರೆ ಈಗ ಭತ್ತದಲ್ಲಿ ತಗೊಳ್ಳಿ, ಈಗ ರತ್ನ ಚೂಡ್ ಭತ್ತ ಅಂತ ಹೇಳ್ತಾರೆ, ಆಮೇಲೆ ಇವೆಲ್ಲ ಹಳೆ ಭತ್ತಗಳು, ಆಮೇಲೆ ಕರಿ ದೊಡಿಗೆ ಅಂತಾರೆ, ರಕ್ತ ಸಾಲಿ ಅಂತಾರೆ, ಇವೆಲ್ಲ ಅಪರೂಪದಲ್ಲಿ ಅಪರೂಪದ ಭತ್ತ ತಳಿಗಳು. ಅದೇ ತರ ಪ್ರಾಣಿಗಳಲ್ಲೂ ನಾವು ಕೇಳ್ತಾ ಇದ್ದೇವೆ, ಮಲ್ನಾಡ್ ಗಿಡ್ಡ, ಆಮೇಲೆ ಅಮೃತ್ ಮಹಲ್, ಹಳ್ಳಿಕಾರ, ಅಮೃತ್ ಮಹಲ್, ಒಂಗೋಲು, ಇವೆಲ್ಲ ನಮ್ಮ ದೇಸಿ ತಳಿಗಳು. ಅದೇ ತರ ಈಗ ನೀವು ಹಣ್ಣಿನ ವಿಷಯಕ್ಕೂ ತೆಗೆದುಕೊಂಡಾಗ ನೂರಾರು ತಳಿಗಳಿದ್ದಾವೆ. ನೀವು ತೋಟಗಾರಿಕೆ ಬೆಳೆಗಳು ಹುಡುಕಕ್ ಹೋದ್ರೆ ನಮ್ಮ ಹಿರಿಯರು ಇನ್ನೂ ಕಾದ್ಕೊಂಡಿಟ್ಟಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ನಮ್ಗೆ ಇವತ್ತು ಓದಕ್ಕೆಲ್ಲ ಸಿಗ್ತಾ ಇದೆ, ನಿಮ್ಮಂತ ವಿಜ್ಞಾನಿಗಳು ಪ್ರಾಧ್ಯಾಪಕರು ಇವತ್ತು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೊಂಡು ಮತ್ತೆ ವಿದ್ಯಾರ್ಥಿಗಳಿಗೆ ಅದರ ಪರಿಚಯ ಮಾಡಿಕೊಡ್ತಾ ಇದೆ. ಹೌದು, ಈಗ ಆಧುನಿಕತೆ ಬೆಳೆದ ಹಾಗೆಲ್ಲ ಕೃಷಿಯಲ್ಲಿ ಕೂಡ ಆಧುನಿಕತೆ ಅಳವಡಿಸ್ಕೊಂಡಿದೀವಿ ನಾವು. ಆಧುನಿಕ ಕೃಷಿಯ ಈಗ ಮುಂಚೂಣಿಯಲ್ಲಿರೋದು ಕೂಡ. ಇಂಥ ಹೊತ್ತಿನಲ್ಲಿ ನಾವು ಯಾಕೆ ದೇಸಿ ತಳಿಗಳನ್ನ ನೆನಪಿಸ್ಕೋಬೇಕು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅವಾಗಲೇ ಹೇಳ್ದಾಗೆ ರಾಸಾಯನಿಕ ಕೃಷಿ ಈಗ ಪ್ರಮುಖವಾಗಿದೆ, ಯಾಕೆಂದ್ರೆ ಇಳುವರಿ ನಮಗೆ ಜಾಸ್ತಿ ಬೇಕು, ಕಾರಣ ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರ ಹೊಟ್ಟೆ ತುಂಬಬೇಕು. ಹಾಗಾಗಿ ಅಧಿಕ ಇಳುವರಿ ಕೊಡುವಂತಹ ತಳಿಗಳನ್ನ ಕಂಡಿಡ್ದಿದ್ದಾರೆ. ಕಂಡಿಡ್ದಿದ್ದ ಕಾರಣ ಬಂದು ನಮ್ಮ ದೇಶ ಸ್ವತಂತ್ರ ಪೂರ್ವವಾಗಿ ಎಷ್ಟು ದವಸ ಧಾನ್ಯಗಳು ಕಡಿಮೆ ಇತ್ತು ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಆಗಿನ ಕಾಲ ಮಟ್ಟಕ್ಕೆ ಹೊಸ ತಳಿಗಳು, ಜಾಸ್ತಿ ಇಳುವರಿ ಕೊಡುವಂತ ತಳಿಗಳು ನಮಗೆ ಬೇಕಾಗಿತ್ತು, ಆಹಾರದ ಅಭಾವವನ್ನು ನೀಗಿಸಬೇಕಾಗಿತ್ತು, ಅದಕ್ಕೆ ಬೇಕಾಗಿತ್ತು. ಸೊ ಹಾಗೆ ಅದಕ್ಕೋಸ್ಕರ ಏರ್ ಇಲ್ಡಿಂಗ್ ವೆರೈಟೀಸ್, ಹೈಬ್ರಿಡ್ಸ್ ಎಲ್ಲ ಕೂಡ ಬಂತು, ಗ್ರೀನ್ ರೆವಲ್ಯೂಷನ್ ಆಯ್ತು. ಈಗ ಈಗಿನ ಕಾಲಕ್ಕೆ ನಾವು ಸಾಕಷ್ಟು ಆಹಾರದ ಧಾನ್ಯಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಈಗ ನಮ್ಮಲ್ಲಿ ಆಹಾರದ ಕೊರತೆ ಅಷ್ಟಿಲ್ಲ, ಆದ್ರೆ ಇಂತಹ ಹೊತ್ತಿನಲ್ಲಿ ಈ ದೇಸಿ ತಳಿಗಳಿಗೆ ಸ್ವಾವಲಂಬನೆ ಸಾಧಿಸಿದ್ದೇವೆ. ಸ್ವಾವಲಂಬನೆ ಇದೆ, ಪಾಪ ಏನು ಕೆಮಿಕಲ್ ಫರ್ಟಿಲೈಸರ್ ಬಳಸಿರ್ಬೋದು, ಇಂಪ್ರೂವ್ಡ್ ಸೀಡ್ಸ್ ಬಳಸಿರ್ಬೋದು, ಆದ್ರೆ ನಮ್ಮ ಜನರಿಗೆ ಆಹಾರ ಭದ್ರತೆ ಸಿಗ್ತದೆ? ಆಹಾರ ಭದ್ರತೆ ಹೌದು. ಹಾಗಾಗಿ ಹೊಸ ಹೈಬ್ರಿಡ್ಸ್ ಆಗ್ಲಿ, ವೆರೈಟೀಸ್ ಆಗ್ಲಿ, ಅಥವಾ ಆಧುನಿಕ ಕೃಷಿ ಆಗ್ಲಿ ನಮಗೆ ಅವಶ್ಯಕ ಆಗಿತ್ತು. ಅದೇ, ಆದ್ರೆ ಈ ನಿಟ್ಟಿನಲ್ಲೇ ಹೋಗ್ತಾ ಹೋಗ್ತಾ ನಾವು ಎಲ್ಲಿ ಕಳೆದೋಗಿದ್ದೀವಿ ಅಂತ ಅಂದ್ರೆ, ಆಧುನಿಕತೆಯಲ್ಲಿ ಅತಿಯಾಗಿ ರಾಸಾಯನಿಕವನ್ನ ಉಪಯೋಗಿಸುವಂಥದ್ದು, ಅತಿಯಾದ ರಾಸಾಯನಿಕ ಗೊಬ್ಬರ ಇರ್ಬೋದು, ಕೀಟನಾಶಕಗಳಿರ್ಬೋದು, ಕಳೆನಾಶಕ ಇರ್ಬೋದು, ಔಷಧಿಗಳಿರ್ಬೋದು, ಇದು ಇಳುವರಿ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ನಾವು ಅದನ್ನ ದುರ್ಬಳಕೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದೇ ಅದೇ, ನಾವು ಈ ಜಾಸ್ತಿ ಆಹಾರ ಬೇಕು, ಜಾಸ್ತಿ ಉತ್ಪಾದನೆ ಮಾಡಬೇಕು, ಸ್ವಲ್ಪ ಲಾಭ ಮಾಡ್ಕೋಬೇಕು ಅಂತ ಎಲ್ಲ ನಮ್ದು ವಿಚಾರ ಬಂದ್ಬಿಟ್ಟವೆ. ಹಾಗಾಗಿ ನಾವು ನಮ್ಮ ಪಾರಂಪರಿಕ ತಳಿಗಳ ಕಡೆ ಲಕ್ಷ ಹಾಕ್ತಾ ಇಲ್ಲ. ಹಾಗಾಗಿ ಕ್ರಮೇಣವಾಗಿ ಪಾರಂಪರಿಕ ತಳಿಗಳು ಕಡಿಮೆ ಇಳುವರಿ ಕೊಡಬಹುದು ಆತರದ ಅವು ಹಿಂದಕ್ಕೆ ಹೊರಟೋಯ್ತು, ಹೊಸ ಹೊಸ ಹೈಬ್ರಿಡ್ ತಳಿಗಳು ಮುಂದಕ್ಕೆ ಬಂದು ಇದು ಎಲ್ಲದರಲ್ಲೂ ಈ ಒಂದು ವಿಷಯ ಅಕ್ರಮ ಮಾಡಿಕೊಂಡಿದೆ. ಉದಾಹರಣೆಗಾಗಿ ನಮ್ಮ ದೇಶೀಯ ಆಕಳ ಬಗ್ಗೆ ನಾವು ಇವತ್ತು ಗಮನ ಹರಿಸ್ತಾ ಇಲ್ಲ. ಹೌದು, ಅದೇ ತರ ನಮ್ದು ಎಲ್ಲದು ಹೇಳೋದು ಒಂದೇ ವಿಷಯ ಅಲ್ಲ, ಎಲ್ಲದು ಪ್ರಾಣಿಗಳಲ್ಲಿ ಬಂತು, ನಮ್ಮ ಸಸ್ಯದಲ್ಲಿ ಬಂತು, ದವಸ ಧಾನ್ಯದಲ್ಲಿ ಬಂತು, ಹಿಂಗೆ ಆಗಿದೆ. ಹೌದು, ಆದ್ರೆ ಇಷ್ಟು ದಿನ ಆಯ್ತು, ಈಗ ನಾವು ಮಾರ್ಪಾಡು ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಹೌದು, ದೇಶಿ ತಳಿಗಳು ಅದು ಕಡಿಮೆ ಉತ್ಪಾದನೆ ನಿಮ್ಗೆ ಕೊಡಬಹುದು, ಆದ್ರೆ ಅವುಗಳ ಮೌಲ್ಯ ಅರ್ಥ ಮಾಡ್ಕೊಳ್ಳೋ ಸಮಯ ಇವಾಗ ಬಂದಿದೆ. ಇವಾಗ ಬಂದಿದೆ. ಹೌದು, ಈಗ ಕಾರಣ ಹೇಳಿದೆ ನಾವು ಏನಕ್ಕೆ ಅರ್ಥ ಮಾಡ್ಕೋಬೇಕು ಅಂತ. ಈಗ ಆಧುನಿಕತೆ ಜಾಸ್ತಿ ಆಗ್ತಾ ಕೃಷಿಯಲ್ಲಿ ರಾಸಾಯನಿಕಗಳು ಜಾಸ್ತಿ ಆಗಿ ಅದು ಆಹಾರ ಇದಕ್ಕೆ ಬಂದ್ಬಿಟ್ಟಿದೆ. ನಾವು ನೋಡಬಹುದು ಇವಾಗ ಇವನ್ ತಾಯಿಯ ಎದೆ ಹಾಲಲ್ಲಿ ಕೂಡ ರಾಸಾಯನಿಕಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ, ಅದು ಫುಡ್ ಚೈನ್ ಗೆ ಎಂಟ್ರಿ ಆಗ್ಬಿಟ್ಟಿದೆ ಕೆಮಿಕಲ್ಸ್. ಸೊ ಇದನ್ನ ನಾವು ಸರಿಪಡಿಸಬೇಕು ಮತ್ತೆ ನಮ್ಮ ಏನು ಹಳೆಯ ಪದ್ಧತಿಗಳನ್ನ ಸ್ವಲ್ಪ ಮೌಲ್ಯ ಮಾಡಬೇಕು ಅನ್ನೋ ಒಂದು ಇವಾಗ ಎಚ್ಚೆತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಯಾಕೆಂದ್ರೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗಿದೆ, ಹಾಗೂ ಇನ್ನೂ ಒಂದು ಏನಪ್ಪಾ ಅಂತ ಅಂದ್ರೆ ನಮ್ಮ ಕೃಷಿ ಜಾಗ ಅಂದ್ರೆ ಪ್ರದೇಶ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಫಲವತ್ತತೆನೂ ಕಳ್ಕೊಂಡು ಕೃಷಿ ಜಾಗನೂ ಕಡಿಮೆ ಆದಾಗ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ. ಕೈಗಾರಿಕೀಕರಣ ಉದ್ಯಮೀಕರಣದ ಕಡೆ ನಾವು ಜಾಸ್ತಿ ಲಾಭ ಮಾಡ್ಕೊಳಕ ಹೋಗ್ತಾ ಇದ್ದೇವೆ, ಹಂಗಾಗಿ ಜಮೀನನ್ನ ನಾವು ಕಡಿಮೆ ಮಾಡ್ಕೋತಾನೆ ಇದ್ದೇವೆ. ಹಂಗಾಗಿ ನಮಗೆ ಆಹಾರ ಭದ್ರತೆಯೂ ಕೂಡ ಒಂದು ಪ್ರಶ್ನೆ ಆಗುತ್ತೆ, ಹಾಗೂ ಮಣ್ಣಿನ ಫಲವತ್ತತೆ ಕಳ್ಕೊಂಡಾಗ್ಲೂ ಕೂಡ ಅದು ಮುಂದಿನ ಪೀಳಿಗೆಗೆ ಮಾರ್ಕವಾಗಿ ಅದು ಪರಿಣಮಿಸ್ಬಿಡುತ್ತೆ. ಸೊ ಮತ್ತೆ ಇನ್ನೂ ಒಂದು ಏನಕ್ಕೆ ನಾವು ಈ ದೇಶಿ ತಳಿಗಳ ಕಡೆ ತಿರುಗಿ ನೋಡ್ಬೇಕಾಗಿದೆ ಇವಾಗ ಅಂತ ಅಂದ್ರೆ, ನಾನು ಅವಾಗ್ಲೇ ಹೇಳಿದಾಗೆ ಆಹಾರ ವಿಷಯುಕ್ತವಾಗಿದೆ ಮತ್ತು ಆಹಾರದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಎದ್ದು ಕಾಣಿಸ್ತಿದೆ, ಮತ್ತೆ ಬೆಳೆಗಳು ಬೇಗನೆ ಹೊಸ ಹೊಸ ಕೀಟಗಳಿಗೆ ಹೊಸ ಹೊಸ ರೋಗಗಳ ಬಾಧೆಗೆ ಬೇಗ ಗುರಿಯಾಗ್ತಾ ಇದ್ದಾವೆ ಒಂದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಹವಾಮಾನ ವೈಪರೀತ್ಯ ಈಗ ಎಲ್ಲರಿಗೂ ಕಂಡಿರುವಂತ ಸತ್ಯ. ಇವಾಗ ಮೊದಲು ಇರೋ ಹಾಗೆ ಇವಾಗ ಇಲ್ಲ, ಕಾಲಕಾಲಕ್ಕೆ ಮಳೆಗಳಾಗ್ತಾ ಇಲ್ಲ, ಮತ್ತೆ ಏರಿದ ಉಷ್ಣಾಂಶ, ಮತ್ತೆ ಫ್ಲಡ್ಡಿಂಗ್ ಇರಬಹುದು, ಈ ತರ ಅತಿವೃಷ್ಟಿ ಅನಾವೃಷ್ಟಿಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಂಥದಕ್ಕೆ ನಮ್ಮ ಪಾರಂಪರಿಕ ತಳಿಗಳಲ್ಲಿ ಇದನ್ನೆಲ್ಲ ತಡ್ಕೊಳ್ಳುವಂತ ಶಕ್ತಿಗಳಿದಾವೆ. ಹಾಗಾಗಿ ನಾವು ಈ ಸುಸ್ಥಿರತೆಯನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವು ನಮ್ಮ ಪಾರಂಪರಿಕ ತಳಿಗಳನ್ನ ದೇಶಿ ತಳಿಗಳನ್ನ ಉಳಿಸ್ಕೊಳ್ಳೋದು ಅತ್ಯಂತ ಅವಶ್ಯಕ ಅಂತ. ಏನು ಹೇಳಿದ್ರಲ್ಲ ಈಗ ಏನು ಹವಾಮಾನ ಬದಲಾವಣೆ, ಕ್ಲೈಮೇಟಿಕ್ ಚೇಂಜ್, ವರ್ಲ್ಡ್ ಕ್ಲೈಮೇಟಿಕ್ ಚೇಂಜ್, ಇದು ಇವತ್ತು ದೊಡ್ಡ ಸದ್ದು ಮಾಡ್ತಾ ಇದೆ. ಇದು ಈ ಸದ್ದು ಮಾಡೋದೇನಂದ್ರೆ ದೊಡ್ಡ ಅನಾಹುತ ಆಗುತ್ತೆ ಅಂತ. ಅಂದ್ರೆ ಈಗ ಏನು ನಮ್ದು ವಿಜ್ಞಾನಿಗಳು ಈಗ ಅಕ್ಷದೇನು ಪ್ರಕಾರ ಮತ್ತೆ ಸರ್ವೆ ಮಾಡಿದ ಪ್ರಕಾರ ಕಳೆದ 100 ವರ್ಷಗಳಲ್ಲಿ ಹವಾಮಾನ 0.5 ಡಿಗ್ರಿ ಏರ್ಲಿಕ್ಕೆ 100 ವರ್ಷ ತಗೊಂಡ್ತು. ಆದ್ರೆ ಕಳೆದ 25 ವರ್ಷಗಳಲ್ಲಿ ಇದು ಪ್ರಮಾಣ ಏನು ಅದು 0.5 ಡಿಗ್ರಿ ಟೆಂಪರೇಚರ್ ಹೆಚ್ಚಾಗಕ್ಕೆ 100 ವರ್ಷ ತಗೊಂಡಿದೆ. ಈಗ 25 ವರ್ಷದಲ್ಲಿ 1.5 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ನೋಡಿ. ಏನಿದು ಬರೀ 25 ವರ್ಷದಲ್ಲಿ 1.5 ಡಿಗ್ರಿ ಟೆಂಪರೇಚರ್ ಇದು ಆಗ ಕಾರಣ ಏನು? ಇದರಿಂದ ಏನೇನು ಅನಾಹುತ ಆಗುತ್ತೆ? ಸೊ ಇದು ಆಧುನಿಕತೆಯ ಆಧುನಿಕ ದುರ್ಬಳಕೆ. ನಾವು ನಮ್ಮ ಏನು ಕ್ಲೈಮೇಟ್ ಮೇಲೆ ನಮ್ಮ ಒಂದು ಪರಿಸರದ ಮೇಲೆ ನಾವು ದಾಳಿ ಇಡ್ತಾ ಇದ್ದೇವೆ, ನಾಶ ಮಾಡ್ಕೋತಾ ಇದ್ದೇವೆ. ಹಂಗಾಗಿ ಇದರಿಂದ ಪಾರಾಗಬೇಕಂದ್ರೆ ನಾವು ಮೂಲ ಅದ್ ನಮ್ಮ ಬೇರನ್ನ ನಾವು ಹುಡುಕ್ಬೇಕಾಗಿದೆ. ಬೇರನ್ನ ಅಂದ್ರೆ ಈಗ ನಮ್ಮ ಪಾರಂಪರಿಕವಾಗಿ ನಮ್ದು ವ್ಯವಸಾಯ ಆ ಪದ್ಧತಿನ ಆ ಬೀಜನ ಬಳಸಬೇಕು. ಅಂದ್ರೆ ಈ ನೀವು ಹೇಳಿದಾಗೆ ಹವಾಮಾನ ವೈಪರೀತ್ಯ ಆಗಿರೋದು ಅಂತೂ ನಿಜ. ಸೊ ಇಂತಹ ಹೊತ್ತಿನಲ್ಲಿ ನಮ್ಮ ಬೆಳೆಗಳು ಹೊಸ ಹೊಸದಾಗಿ ಬರುವಂತಹ ಕೀಟ ಬಾಧೆಗಳು, ರೋಗ ಬಾಧೆಗಳಿಗೆ ಅವು ಮತ್ತೆ ಬರ ಇರಬಹುದು ಅಥವಾ ಅತಿಯಾದ ಮಳೆ ನೀರು ಇಂಥವಕ್ಕೆ ಅವು ಏನಾಗಿದೆ ಅಂದ್ರೆ ತುತ್ತಾಗ್ತಾ ಇದಾವೆ. ಸೊ ಇದನ್ನ ತಡ್ಕೊಳ್ಳುವಂತ ಶಕ್ತಿ ನಮ್ಮ ಬೆಳೆಗಳಿಗೆ ಬೇಕು, ಯಾಕೆಂದ್ರೆ ಅವು ಆಹಾರ ಭದ್ರತೆ ನಮಗೆ ಮುಂದಕ್ಕೆ ಬೇಕಾಗಿದೆ. ಸೊ ಅಂದ್ರೆ ಇಂಥವಕ್ಕೆಲ್ಲ ತಡ್ಕೊಂಡ್ರೆ ಮಾತ್ರ ಬೆಳೆಗಳು ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಂಗಾಗಿ ನಾವು ನಮ್ಮ ದೇಸಿ ತಳಿಗಳು ಮತ್ತು ಪಾರಂಪರಿಕ ತಳಿಗಳು ಇಂಥ ಗುಣಲಕ್ಷಣಗಳನ್ನ ಹೊಂದಿರ್ತವೆ. ಗುಣಲಕ್ಷಣ ಹೊಂದಿದಾವೆ ಮತ್ತೆ ನಮ್ಮ ಮುಂದೆ ನಮ್ಮ ಭದ್ರತೆ ಕೊಡ್ತವೆ. ಭದ್ರತೆ ಕೊಡ್ತವೆ. ಹಾಗೆ ನಾವು ಈಗ ದೇಸಿ ತಳಿಗಳಂತ ಬಂದ್ರೆ ನಮ್ಮ ಬೆಳೆಗಳು ಸಾಕಷ್ಟು ಇದಾವೆ. ಅದರಲ್ಲಿ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳಿರ್ಬೋದು, ತರಕಾರಿ ಇರ್ಬೋದು, ಅಥವಾ ಫೈಬರ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳೇ ಇರ್ಬೋದು. ಸೊ ಎಲ್ಲಾದ್ರಲ್ಲೂ ನಮ್ಮ ದೇಸಿಯ ತಳಿಗಳಿದಾವೆ, ಸಾಕಷ್ಟು ಸಾವಿರಾರು ಲಕ್ಷ ಸಂಖ್ಯೆಯಲ್ಲೂ ಕೂಡ ಇದಾವೆ. ಆದ್ರೆ ನಾವು ಸಮಯದ ಅಭಾವ ಅಥವಾ ಎಲ್ಲಾದನ್ನು ನಾವು ಇವಾಗ ಸದ್ಯ ಹೇಳಕ್ಕಾಗಲ್ಲ. ಕೆಲವು ಎಕ್ಸಾಂಪಲ್ಸ್ ಈಗ ನಾವು ಭತ್ತ ಅಂತಾನೆ ತಗೊಳ್ಳೋಣ, ಅಂತದ್ರಲ್ಲಿ ಅಥವಾ ರಾಗಿ ಈ ತರದ್ರಲ್ಲಿ ನಾವು ಕೆಲವೊಂದು ನಾವು ವಿಚಾರ ಮಾಡ್ತಾ ಹೋಗೋಣ. ಕೆಲವು ಎಕ್ಸಾಂಪಲ್ಸ್ ಇದಾವೆ ಏನಕ್ಕೆ ನಾವು ಈ ಅಪರೂಪದ ತಳಿಗಳನ್ನ ಉಪಯೋಗಿಸ್ಬೇಕು ಅಂತ ನಾನು ಜನರಲ್ ಆಗಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಇದರದ್ದು ಪ್ರಾಮುಖ್ಯತೆ ಏನು ದೇಸಿ ತಳಿಗಳದ್ದು ಅಥವಾ ಸಾಂಪ್ರದಾಯಿಕ? ಹೌದು. ಸೊ ಮೊದಲನೇದಾಗಿ ಇವು ಈ ಪಾರಂಪರಿಕ ತಳಿಗಳು ಅಥವಾ ದೇಸಿ ತಳಿಗಳು ಏನಂದ್ರೆ ಜೀವ ವೈವಿಧ್ಯಕ್ಕೆ ತಮ್ಮ ಕೊಡುಗೆಯನ್ನ ಸಾಕಷ್ಟು ಕೊಟ್ಟಿವೆ. ಯಾಕಂದ್ರೆ ಅಷ್ಟು ವೈವಿಧ್ಯತೆ ನಾವು ಕಾಪಾಡ್ಕೊಂಡಿದ್ದೇವೆ. ವೈವಿಧ್ಯತೆ ಅಂದ್ರೆ ಅನುವಂಶಿಕ ವೈವಿಧ್ಯ ಇದೆ, ಅದನ್ನ ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಹಾಗೂ ವಿವಿಧ ಬಗೆಯ ಗುಣಲಕ್ಷಣಗಳು, ಜೀನ್ಸ್ಗಳನ್ನ ಹೊಂದಿದ್ದಾವೆ. ಅಗ್ರಿಕಲ್ಚರಲ್ ಬಯೋಡೈವರ್ಸಿಟಿ ಅಂತ ಅಂದ್ರೆ ಕೃಷಿ ವೈವಿಧ್ಯತೆಗೆ ಕೂಡ ಇವು ತಮ್ಮ ಕೊಡುಗೆಯನ್ನ ಕೊಡ್ತವೆ. ಮತ್ತೆ ಈ ಇದ್ರ ಇಷ್ಟು ಇದನ್ನ ನಾವು ಜೆನೆಟಿಕ್ ಬೇಸ್ ಅಂತ ಏನ್ ಕರಿತೀವಿ ಅಂತ ಅಂದ್ರೆ ಅದರದ್ದು ಹೌದು, ಅದು ತುಂಬಾ ಬ್ರಾಡ್ ಆಗಿರುತ್ತೆ ಜೆನೆಟಿಕ್ ಡೈವರ್ಸಿಟಿ ಅನ್ನೋದನ್ನು. ಅನುವಂಶಿಕ ವೈವಿಧ್ಯತೆಯ ಒಂದು ತಳಹದಿ ಇದಕ್ಕೆ ತುಂಬಾ ಬ್ರಾಡ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಅಂದ್ರೆ ನಮ್ಗೆ ಸಾಕಷ್ಟು ಜೀನ್ಸ್ಗಳು ಅದರಲ್ಲಿ ಸಿಗ್ತವೆ. ಇದನ್ನ ನಾವು ಏನ್ ಮಾಡಬಹುದು ಅಂತ ಅಂದ್ರೆ ವಿಜ್ಞಾನಿಗಳು ಇವನ್ನ ಬಳಸ್ಕೊಂಡು ಇದರಲ್ಲಿ ಇರುವಂತಹ ಒಳ್ಳೆ ಗುಣಲಕ್ಷಣಗಳನ್ನ, ಒಳ್ಳೆ ಒಳ್ಳೆ ಜೀನ್ಸ್ಗಳನ್ನ ನಾವು ತಗೊಂಡು ಹೊಸ ತಳಿಗಳಿಗೆ ತಳಿ ವರ್ಧನೆಯನ್ನ ಮಾಡ್ಕೋಬಹುದು. ರೂಪಾಂತರ ಅಂತಲೂ ತಳಿ ವರ್ಧನೆಯನ್ನ ಮಾಡ್ಕೋಬಹುದು. ಅಂದ್ರೆ ಇದು ಅನೇಕ ಗುಣಗಳನ್ನು ಹೊಂದಿರ್ತವೆ. ಅಂದ್ರೆ ಜಾಸ್ತಿ ವಾತಾವರಣ ಏರುಪೇರನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಹೌದು, ಈಗ ನಾನು ಅದಕ್ಕೆ ಕೆಲವೊಂದು ರೋಗ ಬಂದ್ರೆ ಅದನ್ನ ಸ್ವೀಕರಿಸೋದಿಲ್ಲ, ತಿರಸ್ಕಾರ ಮಾಡೋ ತಾಕತ್ ಇರುತ್ತೆ. ಹೌದು, ಆತರ ಈಗ ಅದರಲ್ಲಿ ಕೆಲವು ನಾನು ನಿಮ್ಗೆ ಕೆಲವು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ನಮ್ಮಲ್ಲಿ ಈಗ ಭತ್ತದಲ್ಲೇ ತಗೊಳ್ಳೋಣ, ಈಗ ರಾಜಮುಡಿ ಅಂತ ನೀವು ಕೇಳಿದ್ದೀರಾ ಅನ್ಕೊಂತೀನಿ. ಸೊ ಅದು ಮೈಸೂರಿಗೆ ನೇಟಿವ್ ಆದಂತ ಒಂದು ತಳಿ. ಸೊ ಅದರಲ್ಲಿ ಅತಿ ರುಚಿ ಮತ್ತು ಪೌಷ್ಟಿಕತೆಗೆ ಅದು ಹೆಸರುವಾಸಿ. ಮತ್ತೆ ಗಂಧಸಾಲೆ ಅಂತ ಒಂದು ಸುವಾಸಿತ ರೈಸ್ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅದು ಪ್ರಚಲಿತವಾಗಿದೆ. ಮತ್ತೆ ಜೀರಿಗೆ ಸಣ್ಣ ಅಂತದ್ದು ಬಾಸ್ಮತಿ ತರ ತುಂಗಭದ್ರ ಇದರಲ್ಲಿ ಅದನ್ನ ಬೆಳೀತಾರೆ, ಅರೋಮ್ಯಾಟಿಕ್ ರೈಸ್ ಅಂತಾರೆ ಅದನ್ನ. ಮತ್ತೆ ಕರಿಕಗ್ಗ ಅಂತ ಅದು ಬರ ನಿರೋಧಕತೆಯನ್ನ ಹೊಂದಿರುತ್ತೆ, ಅದು ಉತ್ತರ ಕರ್ನಾಟಕದ ಕೆಲವು ಕಡೆ ನಮಗೆ ಕಾಣ ಸಿಗತ್ತೆ. ಸೊ ಹಾಗೆ ರಾಗಿಲಿ ಕೂಡ ಈ ಚಿತ್ರದುರ್ಗ ಕಡೆ ಎಲ್ಲ ಗುಡಿಹಟ್ಟಿ ರಾಗಿ ಅಥವಾ ಭಾರತಿ ರಾಗಿ ಅಥವಾ ದೊಡ್ಡ ರಾಗಿ ಅಂತ ಎಲ್ಲ ಹೇಳ್ತಾರೆ. ಅದನ್ನು ಕೂಡ ಅದರಲ್ಲಿ ಹೆಚ್ಚಿನ ಪೌಷ್ಟಿಕತೆ ಹಾಗೂ ಬರ ನಿರೋಧಕತೆ ಇವು ಸಿಗತ್ತೆ. ಅದೇ ತರ ತುಂಬಾ ತಳಿಗಳು ಹೇಳ್ತಾ ಹೋದ್ರೆ ಎಕ್ಸಾಂಪಲ್ಸ್ ತುಂಬಾ ಇದೆ. ಸೊ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ಅವು ಜೀವ ವೈವಿಧ್ಯತೆಗೆ ನಮ್ಗೆ ದೇಶಿ ತಳಿಗಳು ಕೊಡುಗೆಯನ್ನ ಕೊಡ್ತವೆ. ಇನ್ನ ಎರಡನೇದು ಏನಪ್ಪಾ ಅತಿ ಪ್ರಾಮುಖ್ಯತೆ ಅಂತ ಅಂದ್ರೆ, ಇವು ಹವಾಮಾನ ವೈಪರೀತ್ಯಕ್ಕೆ ನಿರೋಧಕತೆಯನ್ನ ಹೊಂದಿರ್ತವೆ. ನಿರೋಧಕತೆ ಅಂದ್ರೆ ಹವಾಮಾನ ವೈಪರೀತ್ಯವನ್ನ ತಡ್ಕೊಳ್ಳುವಂತ ಶಕ್ತಿ ಇದರಲ್ಲಿ ಇರುತ್ತೆ. ಈಗ ಬರ ಅಂತ ನಾನು ಅವಾಗ್ಲೇ ಹೇಳಿದೆ, ಒಂದು ಎಕ್ಸಾಂಪಲ್ ಕೂಡ ಹೇಳಿದೆ, ಮಾಲ್ದಂಡಿ ಜೋಳ ಅವು ದೇಶಿ ತಳಿ. ಹೌದು, ಹಾಗೂ ದಗ್ಗಿ ಅನ್ನೋ ಅಂತದ್ದು. ಮತ್ತೆ ಇನ್ನೊಂದು ಫ್ಲಡ್ಸ್ ಅಂತ ಅಂದ್ರೆ ಅತಿಯಾದ ಮಳೆ ಜಾಸ್ತಿ ಬಂದಾಗ, ಜಾಸ್ತಿ ಮಳೆ ನೀರು ಬಂದಾಗ. ಹೌದು, ಅಲ್ಲಿ ಅದು ಮಳೆ ನೀರಿಗೆ ಹೆದರದಿಲ್ಲ ಅದು. ಈಗ ಅದು ಪೂರ್ವ ವಲಯದ ಇದು ನಮ್ಮ ಸಿಸ್ಟರ್ ಸ್ಟೇಟ್ಸ್ ಮತ್ತೆ ಒರಿಸ್ಸಾ ಈ ಕಡೆ ಎಲ್ಲ ನಮ್ಗೆ ಫ್ಲಡ್ಸ್ ಜಾಸ್ತಿ ಆಗತ್ತೆ. ಸೊ ಅಲ್ಲಿ ಬಂದು ಭತ್ತ ಮುಳುಗ್ಬಿಡುತ್ತೆ. ಸೊ ಅದನ್ನ ತಡ್ಕೊಳ್ಳಕ್ಕೋಸ್ಕರ ಒಂದು ದೇಸಿ ತಳಿ FR-13 ಅನ್ನೋದ್ರಿಂದ ಅದು ನೀರು ಎಷ್ಟೇ ನಿಂತ್ಕೊಳ್ಳಿ, ಎಷ್ಟು ದಿನ ಬೇಕಾದ್ರೆ ನಿಂತ್ಕೊಳ್ಳಿ, ಆ ಗಿಡ ಇದ್ದಂಗೆ ಇರುತ್ತೆ, ಸಾಯೋದಿಲ್ಲ. FR-13 ಅನ್ನೋದೊಂದು ದೇಸಿ ತಳಿ ಇದೆ, ಅದರಿಂದ ಲ್ಯಾಂಡ್ ರೈಸ್ ಅಂತ ನಾವು ಕರಿತೀವಿ ಅದನ್ನ. ಅದರಿಂದ ಜೀನ್ಸ್ ನ ತೆಗೆದು ಸ್ವರ್ಣ ಅನ್ನೋ ಒಂದು ವೆರೈಟಿ ಹಾಕಿದ್ದಾರೆ, ಯಾವ್ದು ತಳಿ ವರ್ಧನೆ ಮಾಡಿದ್ದಾರೆ. ಅದು ಒಂದು 10-15 ದಿವಸ ಅದು ತರ್ಕೊಳ್ಳುವಂತ ಒಂದು ಶಕ್ತಿನ ನೀರನ್ನು ಏನಾಗಲ್ಲ. ನೀರು ಅಂದ್ರೆ ನೀರು ಸಂಪೂರ್ಣ ಮುಳುಗಡೆ ಆದ್ರೂ ಆ ಭತ್ತದ ಗಿಡ ಬದುಕಿರ್ತದೆ. ಹೌದು, ಅದನ್ನ ನಾವು ಅಂದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಉದಾಹರಣೆ ಅನ್ನೋದನ್ನ ವರ್ಧನೆ ಮಾಡಿದ್ದು ದೇಸಿ ತಳಿಗಳನ್ನ ಉಪಯೋಗಿಸಿಕೊಂಡು ತಳಿ ವರ್ಧನೆ ಮಾಡುವಂತಹ. ಯಾಕೆಂದ್ರೆ ನಿಜವಾಗಿ ವಿಜ್ಞಾನಿಗಳಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ದೇಸಿ ತಳಿಗಳಲ್ಲಿ ನಮ್ಗೆ ತೊಂದ್ರೆ ಏನಪ್ಪಾ, ಅವನು ಹಾಗೆ ತಳಿ ಅಂತ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಜನಕ್ಕೆ ಅವು ಅದರದ ರುಚಿ ಏನೋ ಅಥವಾ ಅದರದ್ದು ಇವ್, ಯಾಕೆಂದ್ರೆ ನಾವು ಭತ್ತ ಅಂತ ಬಂದಾಗ ಸಣ್ಣ ಅಕ್ಕಿ ಈ ತರದ್ದೇ, ನಾವು ಪಾಲಿಶ್ ರೈಸ್ ಈ ತರದ್ದೇ ನೋಡ್ತೀವಿ, ಜನ ಅದನ್ನ ಇಷ್ಟಪಡದಲ್ಲೇ ಇರ್ಬೋದು. ಆದ್ರೆ ಅದರಲ್ಲಿ ಒಳ್ಳೊಳ್ಳೆ ಗುಣಲಕ್ಷಣಗಳಿರ್ಬೋದು. ನಮ್ಮ ವಿಜ್ಞಾನಿಗಳು ಮಾಡೋ ಕೆಲಸ ಅದೇ, ಆ ಒಳ್ಳೊಳ್ಳೆ ಗುಣಲಕ್ಷಣಗಳಿಗೆ ಇದು ನೋಡಿ ಫ್ಲಡ್ ಟಾಲರೆನ್ಸ್. ಸೊ ಅದನ್ನ ಅದರಲ್ಲಿರುವಂತಹ ಜೀನ್ಸ್ ನ ತಳಿವರ್ಧನೆ ಮೂಲಕ ಸ್ವರ್ಣ ಅನ್ನೋ ಒಂದು ಲೀಡಿಂಗ್ ವೆರೈಟಿಗೆ ಹಾಕಿ ಇದ್ ಮಾಡಿದ್ದಾರೆ. ಅಂದ್ರೆ ಈ ತರ ವರ್ಧನೆ ಮಾಡಿದ್ದಾರೆ, ತಳಿಗಳ ಹುಡುಕಿ ಮತ್ತೆ ತಳಿ ವರ್ಧನೆ ಮಾಡಿ. ಇದು ಒಂದು ಉದಾಹರಣೆ, ಈ ತರ ಸಾಕಷ್ಟು ಉದಾಹರಣೆಗಳು ಇದಾವೆ, ಸಾಕಷ್ಟು ಲ್ಯಾಂಡ್ ರೈಸಸ್ ನಮ್ಮಲ್ಲಿ ಇದಾವೆ. ಉದಾಹರಣೆಗೆ ಮಲೆನಾಡಲ್ಲಿ ಅದು ಉತ್ತರ ಕನ್ನಡದಲ್ಲಿ ಒಂದ್ ಕಡೆ ಸಣ್ಣಕ್ಕಿ ಅಂತ ಒಂದು ಭತ್ತ ಬೆಳೀತಾರೆ. ಅದು ಸಣ್ಣಕ್ಕಿ ಅಂದ್ರೆ ಸಣ್ಣದೇ ಇರುತ್ತೆ, ದಿರ ರೈಸ್ ತರ ಇರುತ್ತೆ, ಆದ್ರೆ ಅದು ಘಮ ಘಮ ಘಮ ಘಮ ಸುಹಾಸನೆ. ಸಣ್ಣಕ್ಕಿ ಅದು ಸಣ್ಣಕ್ಕಿ ಅಂತಾನೆ ಅದು ಕರೆಯೋದು. ಅದು ಎಲ್ಲೂ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ, ಸಂಶೋಧನೆ ಕೂಡ ಆಗಿಲ್ಲ. ಆದ್ರೆ ಇತ್ತೀಚೆಗೆ ಸರ್ಕಾರ ಮತ್ತೆ ಅಲ್ಲಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ಊರಿಗೆ ಹೋಗಿ ಭೇಟಿ ಕೊಟ್ಟರೋದು. ಅದು ಮೇದಿನಿ ಅಂತ ಕುಮಟಾ ತಾಲೂಕಿನಲ್ಲಿ ಒಂದು ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬೆಳೀತಾರೆ. ಬಟ್ ಅದು ಅಕ್ಕಿ ಎಲ್ಲರೂ ತಂದ್ರೆ ಘಮ ಘಮ ಘಮ ಸುವಾಸನೆ ಬರುತ್ತೆ. ಅಪರೂಪದ ತಳಿ, ನಮ್ಮ ವಿಜ್ಞಾನಿಗಳಿಗೆ ಅದು ಸಂಶೋಧನೆ ಮಾಡ್ಲಿಕ್ಕೆ ಒಂದು ಸೂಕ್ತ ವಿಷಯ. ಖಂಡಿತ ಖಂಡಿತ ಖಂಡಿತ. ಅದೇ ತರ ಈಗ ನಾವು ಇನ್ನೂ ನಮ್ಮ ದೇಶದಲ್ಲಿ ಈ ತರ ಸಾಕಷ್ಟು, ಅದರಲ್ಲೂ ನಮ್ಮ ನೆರೆ ರಾಜ್ಯದ ತಮಿಳುನಾಡಲ್ಲೂ ಕೂಡ ಭತ್ತದ ಪ್ರಭೇದಗಳಲ್ಲಿ ತುಂಬಾ ವೈವಿಧ್ಯತೆ ಇದೆ. ಕೇರಳ, ಹೌದು, ಪಕ್ಕಾಳಿ ಅಂತ ಒಂದು ತಳಿ ಇದೆ, ಅದರಲ್ಲಿ ಉಪ್ಪಿನ ಅಂಶವನ್ನ ತಡ್ಕೊಳಕ್ಕೆ. ನೋಡಿ ನೋಡಿ, ಉಪ್ಪು ಅಂಶ ಜಾಸ್ತಿ ಇದ್ರೆ ನೆಲದಲ್ಲಿ ನಿರೋಧಕತೆಯನ್ನ ಅದು ಹೊಂದಿದೆ. ಹೀಗೆ ಕರಾವಳಿ ಪ್ರದೇಶಕ್ಕೆ ಹೇಳಿ ಮಾಡಿಸಿದ. ಹೌದು, ಆದ್ರೆ ಉಪ್ಪು ನೀರಿನಿಂದನೇ ಗಿಡ ಹುಟ್ಟದೇ ಇಲ್ಲ. ಹೌದು, ಸೊ ನೋಡಿ ತಾವು ಹೇಳಿದ್ದ ಆ ತಳಿ ಉಪ್ಪು ನೀರಿಗೆ ಆ ಪ್ರದೇಶದಲ್ಲಿ ತಾನು ಹುಟ್ಕೋತೇನೆ ಅಂತದ ಆ ತಳಿ. ಹೌದು, ಈ ತರ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತೆ, ಎಲ್ಲಾ ಬೆಳೆಗಳಲ್ಲೂ ಸಿಗುತ್ತೆ. ಎಲ್ಲಾ ಬೆಳೆಗಳು ಅಂದ್ರೆ ನಾವು ಏನಪ್ಪಾ ಅಂದ್ರೆ ಇವಾಗ ನಾವು ಮಾಡ್ಬೇಕಾಗಿರೋದು ನಮ್ಮ ದೇಸಿ ತಳಿಗಳನ್ನ ಈಗ ನಾವು ಸಂಶೋಧನೆ ಮಾಡ್ತಾ ಇದಾರೆ ಕೂಡ. ನೀವು ಸಾಕಷ್ಟು ಇವಾಗ ಹುಡುಕಿದ್ರೆ, ನಾವು ಗೂಗಲ್ ಸರ್ಚ್ ಮಾಡಿದ್ರೆ, ನಮ್ಮ ರಿವ್ಯೂ ಮಾಡಿದ್ರೆ, ನಮ್ಮ ಎಷ್ಟು ಸಂಶೋಧನೆಗಳಾಗಿದೆ ಅಂತ ನೋಡಿದಾಗ ಸಾಕಷ್ಟು ಇದ್ರ ಬಗ್ಗೆ, ಲ್ಯಾಂಡ್ ರೈಸಸ್ ಬಗ್ಗೆ ಸಂಶೋಧನೆಗಳಾಗಿವೆ, ನಡೀತಾ ಇದೆ. ಅದ ತಳಿವರ್ಧನೆಗೆ ಅದನ್ನ ಬಳಸ್ಕೊಳ್ಳಕ್ಕೆ ಯೋಜನೆಗಳು ಕೂಡ ಇದಾವೆ, ರೂಪುಗೊಂಡಿವೆ. ಅದೇ ತರ ಈಗ ಅವು ಯಾವಾಗೂ ಮುಗಿಲೂಬಾರದು, ಅವು ಹೊಸದಾಗಿ ಇನ್ನೂ ಪರಿಚಯ ಆಗ್ತಾನೆ ಇರ್ತದೆ. ಯಾಕಂದ್ರೆ ನಮ್ಮ ರೈತರು ಇಟ್ಕೊಂಡಿದ್ದಾರೆ, ಅದನ್ನ ವಿಜ್ಞಾನಿಗಳು ವಿಶ್ವವಿದ್ಯಾಲಯದವರು ಅದನ್ನ ಇದು ಮಾಡಿ ವರ್ಧನೆ ಮಾಡ್ಕೊಂಡ್ರೆ ಈಗ ಏನಕ್ಕೆ ನಾವು ಅವನ್ನ ಕಳಿಬಾರ್ದು ಅನ್ನೋ ಒಂದು ಟಾಪಿಕ್ ಬಂದಾಗ, ವಿಷಯ ಬಂದಾಗ ಅದನ್ನ ನೀಟಾಗಿ ನಾನು ಹೇಳ್ತೀನಿ. ಅದಕ್ಕೆ ಏನ್ ಮಾಡಬಹುದು ಅಂತ, ಅದರಿಂದ ಏನ್ ಉಪಯೋಗ ಅನ್ನೋದನ್ನ ಹೇಳ್ತೀನಿ. ಅದೇ ತರ ಈಗ ಒಂದು ರಾಜಭೋಗ ಅಥವಾ ಕರಿಕಗ್ಗ ಅನ್ನೋದು ಪೆಸ್ಟ್ ಅಂಡ್ ಡಿಸೀಸ್ ಅಂತ ಅಂದ್ರೆ ಕೀಟಬಾಧೆ ಮತ್ತು ರೋಗ ಬಾಧೆಗಳಿಗೆ ಅದು ನಿರೋಧಕತೆಯನ್ನ ಹೊಂದಿರುತ್ತೆ. ಸೊ ಹೀಗಾಗಿ ಅತಿಯಾದ ಕೀಟ ರೋಗ ಅಥವಾ ಮಳೆ ಅಥವಾ ಉಷ್ಣಾಂಶ ಜಾಸ್ತಿ ಆಗೋದು ಇವೆಲ್ಲ ಹವಾಮಾನ ವೈಪರೀತ್ಯದ, ಹಾಗಾಗಿ ಒಂದೊಂದು ಸಹಿಷ್ಣುತೆಯನ್ನ ಹೊಂದಿರುವಂತಹವು ನಮ್ಮ ಪಾರಂಪರಿಕ ತಳಿಗಳು ಆಗಿರ್ತವೆ. ಎರಡನೇದು ಪ್ರಾಮುಖ್ಯತೆ ಆಯ್ತು. ಇನ್ನು ಮೂರನೇ ಪ್ರಾಮುಖ್ಯತೆ ಬಂದು ನ್ಯೂಟ್ರಿಷನಲ್ ವ್ಯಾಲ್ಯೂ, ಅದ ಪೌಷ್ಟಿಕಾಂಶ. ನಮ್ಮ ಹೊಸ ಆಧುನಿಕ ತಳಿಗಳಿಗಿಂತ ಎಷ್ಟೋ ಮಟ್ಟಿಗೆ ಅವು ಪೌಷ್ಟಿಕತೆಯನ್ನ ಹೊಂದಿರುತ್ತೆ. ಕೆಲವು ಮಿನರಲ್ಸ್ ಎಸ್ಪೆಷಲಿ ಇವು ಐರನ್, ಜಿಂಕ್, ಕಬ್ಬಿಣಾಂಶ ಇರ್ಬೋದು, ಜಿಂಕ್ ಅಂಶ, ವಿಟಮಿನ್ಸ್ ಅಥವಾ ಡಯಟರಿ ಫೈಬರ್ ನಾರಿನಾಂಶ ಇರಬಹುದು, ಈ ತರ ಎಷ್ಟೊಂದು ಪೌಷ್ಟಿಕಾಂಶಗಳ ಇದನ್ನ ಅವು ಕೊಡ್ತಾ ಹೋಗ್ತವೆ. ಈಗ ನಮ್ಗೆಲ್ಲರಿಗೂ ಗೊತ್ತು, ಈಗ ಮಿಲೆಟ್ಸ್ ಬಗ್ಗೆ ಸಾಕಷ್ಟು ಪ್ರಚಾರ ಇದೆ. ಏನಕ್ಕೆ ಅಷ್ಟು ಮಿಲೆಟ್ಸ್ ಪ್ರಚಾರ ಆಗ್ತಾ ಇದೆ? ಮರ್ತು ಹೋಗಿದ್ದ ಅಂತ ಸಿರಿಧಾನ್ಯಗಳನ್ನ ನಾವ್ ಏನಕ್ಕೆ ಮತ್ತೆ ಪ್ರಾಮುಖ್ಯತೆಗೆ ತರ್ತಾ ಇದೀವಿ, ಪ್ರಮುಖನೇ ಇದಕ್ಕೆ ಅಂತ ಅಂದ್ರೆ ಮುನ್ನೆಲೆಗೆ ತರ್ತಾ ಇರೋ ಕಾರಣ ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶ. ಪೌಷ್ಟಿಕಾಂಶ ಮತ್ತೆ ಮುಂಬರುವ ಹೆಚ್ಚು ಕಡಿಮೆ ವಾತಾವರಣ ತಡ್ಕೊಳ್ಳೋ ಶಕ್ತಿ. ಹೌದು, ನಮ್ಗೆ ಈಗ ಮತ್ತೆ ನಮ್ಗೆ ಆಹಾರ ಭದ್ರತೆಯಲ್ಲಿ ನಾವು ಖುಷಿ ಪಡ್ತಾ ಇದ್ದೇವೆ ನಾವು. ಹೌದು, ಮುಂದೊಂದಿನ ಈಗ ಇದು ವಾತಾವರಣ ಏರುಪೇರು ಆಗ್ಬಹುದು, ಮಳೆನೇ ಒಂದು 10 ವರ್ಷ ಮಳೆ ಇಲ್ಲ ಅಂದ್ರೆ ಮತ್ತಿನ್ನೇನ್ ಹಣೆ ಬರ, ಇದ್ದ ನೀರಲ್ಲಿ ಏನಾದ್ರು ಬೆಳ್ಕೋಬೇಕಲ್ಲ. ಹೌದು, ಅದೇ ಅದು ಒಂದು ಇನ್ನೊಂದು ಪ್ರಾಮುಖ್ಯತೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಇಂತಹ ದೇಶಿ ತಳಿಗಳು ಬರ್ತವೆ. ಅಧಿಕವಾಗಿ ಅವು ಗೊಬ್ಬರವಾಗ್ಲಿ ಅಥವಾ ಅಧಿಕವಾದ ನಮ್ಮನ್ನ ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಬಯಸೋದಿಲ್ಲ. ಅದು ಕೆಲವು ಕಾರಣ, ಕೆಲವು ದೇಸಿ ತಳಿಗಳು ನೀವು ಜಾಸ್ತಿ ಹಾಕಿದ್ರು ಅವ್ರು ರೆಸ್ಪಾಂಡ್ ಮಾಡಲ್ಲ, ಅಂದ್ರೆ ಅದಕ್ಕೆ ಅವು ಬೇಡ ಅಂತ. ಹೌದು, ಸ್ವೀಕಾರ ಮಾಡೋದು ಇಲ್ಲ. ಹಾಗಾಗಿ ಕೂಡ ಕಡಿಮೆ ಖರ್ಚನ್ನ ಅವು ಕೊಡ್ತಾವೆ ರೈತರಿಗೆ, ಜಾಸ್ತಿ ಖರ್ಚನ್ನ ತೋರಿಸೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಸಾಮಾನ್ಯವಾದಂತಹ ನಿರೋಧಕತೆ ಇದ್ದೇ ಇರುತ್ತೆ. ಯಾವುದಕ್ಕೆ? ನಮ್ಮ ಕೀಟಗಳಿಗಿರ್ಬೋದು, ರೋಗಗಳಿಗಿರ್ಬೋದು, ಹಾಗೂ ಹವಾಮಾನ ವೈಪರೀತ್ಯಕ್ಕೆ ಇರ್ಬೋದು. ಸೊ ಹಾಗಾಗಿ ಕಡಿಮೆ ಖರ್ಚನ್ನ ತೋರಿಸ್ತವೆ. ಇನ್ನೊಂದು ನಾಲ್ಕನೇ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಸಾಂಸ್ಕೃತಿಕ ಹಿನ್ನೆಲೆಯನ್ನ ನಾವು ಅವಾಗ್ಲೇ ಹೇಳ್ದಂಗೆ ನಮ್ಮ ಸಂಸ್ಕೃತಿ ಜೊತೆ ಹೊಂದ್ಕೊಂಡು ಇರ್ತವೆ. ಈ ಸಂಸ್ಕೃತಿಯ ಹೆಸರಲ್ಲಿ ಎಷ್ಟೊಂದು ತಳಿಗಳು, ದೇಸಿ ತಳಿಗಳು ಕಾಪಾಡ್ತಾ ಬಂದಿದ್ದಾರೆ ನಮ್ಮ. ಉದಾಹರಣೆ ಹೇಳಿ, ಯಾವ ತರದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಾವು ಆಚರಣೆಗೆ ತರ್ಕೊಂಡ್ರೆ, ಈಗ ನಾವು ಎಷ್ಟೊಂದು ಹಬ್ಬಗಳು, ಹರಿದಿನಗಳು ಇದರಲ್ಲಿ, ಮತ್ತೆ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಇಂಥದನ್ನೇ ಬಳಸ್ಕೋಬೇಕು ಅನ್ನೋ ಒಂದು ಇದಿರುತ್ತಲ್ಲ, ಪದ್ಧತಿ ಇರುತ್ತಲ್ಲ. ಹಾಗಾಗಿ ಅದು ಬೇರೆ ಬೇರೆ ಪ್ರಾಂತ್ಯಕ್ಕೆ ಬೇರೆ ಬೇರೆ ಇದಾಗಿ ಹೋಗ್ತಾ, ಸಮಯಕ್ಕೆ ಬೇರೆ ಬೇರೆ ಆಗಿರುತ್ತೆ. ಹೌದು, ಈಗ ಉದಾಹರಣೆ ನೋಡಿ, ಈಗ ಯಾವ್ದೇ ಸಮಾರಂಭ ಇರ್ಬೋದು, ಜೀರಾ ರೈಸ್ ಮಾಡ್ಬೇಕಂತಾರೆ, ಅಂದ್ರೆ ಅದು ಸಣ್ಣ ಅಕ್ಕಿ. ನೀವು ಹೇಳಿದ್ರಿ ಅಲ್ವಾ, ಸಣ್ಣ ಅಕ್ಕಿ ಅದು ಸುವಾಸನೆ ಅಂತ ಯುಕ್ತವಾದ ಅನ್ನ, ಅದು ಮುಖ್ಯವಾದ ದೇವ ಕಾರ್ಯ ಏನೋ ಇರ್ತದೆ ಅಥವಾ ಏನೋ ಶುಭ ಸಮಾರಂಭ ಇರ್ತದೆ ಅಂತ ಸಂದರ್ಭದಲ್ಲಿ ಅದು ಆ ಅಡಿಗೆ ಮಾಡ್ತಾರೆ ಅದನ್ನ. ಏ, ಎಲ್ಲರಿಗೂ ಸಿಗ್ಲಿ, ಎಲ್ಲರೂ ಇದನ್ನು ನೋಡ್ಲಿ, ಇದ್ರ ರುಚಿ ಗೊತ್ತಾಗ್ಲಿ ಅನ್ನೋದು. ಅಲ್ಲ, ನಾನು ಇಂಥದೇ ಬೆಳೆ ಅಂತ ಹೇಳಕ್ಕಾಗಲ್ಲ, ಬೇರೆ ಬೇರೆ ಇರ್ಬೋದು, ವೈವಿಧ್ಯತೆ ಇರ್ಬೋದು, ಲೈಕ್ ಮರ ಗಿಡ, ಔಷಧಿ ಗಿಡಗಳು. ಹೌದು, ಔಷಧಿ ಗಿಡಗಳಲ್ಲಿ ನಮ್ಗೆ ಸಾಕಷ್ಟು ಇದು ಸಿಗ್ತವೆ. ಎಸ್ಪೆಷಲಿ ನಮ್ಮ ಟ್ರೈಬಲ್ ಕಮ್ಯುನಿಟಿ ಬರ್ತವೆ ನೋಡ್ರಿ, ಕೇರಳ, ತಮಿಳ್ನಾಡು ಆ ಕಡೆ ಎಲ್ಲ ಸಾಕಷ್ಟು ಔಷಧೀಯ ಗಿಡಗಳನ್ನ ದೇವ್ರು ಅಂತ ಪೂಜೆ ಮಾಡ್ಕೊಂಡು ಉಳಿಸ್ಕೊಂಡ್ ಬಂದಿರೋ ಉದಾಹರಣೆಗಳು ಸಾಕಷ್ಟು ಇದಾವೆ. ಇದು ಉತ್ತರ ಕನ್ನಡದಲ್ಲಿ, ಅಲ್ಲಿ ಇದು ಯಲ್ಲಾಪುರ ಅಂತ ಒಂದು ಪ್ರದೇಶದಲ್ಲೂ ಕೂಡ ಅಪರೂಪದ ಗಡ್ಡೆ ಮತ್ತೆ ಗೆಣಸುಗಳನ್ನ ಅದು ಅರಣ್ಯದಿಂದ ಸಂಗ್ರಹಿಸಿ ಅಥವಾ ತಮ್ಮ ಹೊಲದಲ್ಲಿ ಸಂಗ್ರಹಿಸಿ ಅದನ್ನು ಒಂದು ಜಾತ್ರೆ ಮಾಡ್ತಾರೆ ಒಂದು ಕೆಲವು ದಿನ. ಸರ್ಕಾರ ಕೂಡ ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಹೌದು, ಅದು ಪರಿಚಯ, ಅದು ಅಪರೂಪದ ಗಡ್ಡೆಗಳು. ಹೌದು, ಸೊ ಇದೆಲ್ಲ ಅಂದ್ರೆ ನಾವು ಇದ್ರಲ್ಲಿಂದ ಏನ್ ನೋಡಬಹುದು ಅಂತಂದ್ರೆ, ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ನಮ್ಮ ದೇಸಿ ತಳಿಗಳನ್ನ ಕಾಪಾಡ್ಕೊಂಡ್ಬಂದಿದೆ. ನಾನಂತೇನಿ ಡಾಕ್ಟರ್ ಪ್ರಿಯದರ್ಶನ್ ಮೇಡಮ್ ಅವರೇ, ಈಗ ಎಲ್ಲೋ ಒಂದಿಷ್ಟು ರೈತರು ಪಾರಂಪರಿಕ ತಳಿ, ಯಾವುದೇ ತಳಿ ಇರ್ಬೋದು, ಅದನ್ನು ಕಾಪಾಡ್ಕೊ ಬಂದರೆ ವಿಶ್ವವಿದ್ಯಾಲಯದವರು ಅದನ್ನು ಗುರುತು ಮಾಡಿದ್ದಾರೆ, ಈಗ ವಿಜ್ಞಾನಿಗಳು ಅದನ್ನು ವರ್ಧನೆ ಮಾಡೋಕ್ಕಾಗಿ ಪ್ರಯತ್ನನೂ ಮಾಡ್ತಾ ಇದ್ದಾರೆ, ಈಗ ಆ ಪಾರಂಪರಿಕವಾದ ತಳಿಯನ್ನು ಅವರು ಉಳಿಸ್ಕೊಂಡಿದ್ದಾರಲ್ಲ, ಅವರಿಗೇನಾದ್ರೂ ಪ್ರೋತ್ಸಾಹದಾಯಕವಾದ ಒಂದು ಯೋಜನೆ ಅಥವಾ ನಮ್ಮ ರೈತರಿಗೆ ಏನಾದ್ರೂ ಕೊಡುಗೆ ಏನಾದ್ರೂ ಈ ಬಗ್ಗೆ ಏನಾದ್ರೂ ಮಾಹಿತಿ? ನೀವು ಬಹಳ ಅತ್ಯಂತ ಉತ್ತಮವಾದ ಪ್ರಶ್ನೆಯನ್ನ ನೀವು ನಮ್ಗೆ ಇಲ್ಲಿ ಕೇಳಿದ್ರೆ, ಅದಕ್ಕೂ ಮುಂಚೆ ನಾನು ಈ ರೈತರು ನಮ್ಮ ತಳಿಗಳನ್ನ ಅಥವಾ ದೇಶಿ ತಳಿಗಳನ್ನ ಕಾದ್ಕೊಂಬಂದು ಅದನ್ನ ಬೆಳೆದು ಉಳಿಸ್ಕೊಂಡಿರೋದಕ್ಕೆ ಏನು ಅವ್ರಿಗೆ ಲಾಭ ಅನ್ನೋ ತರ ನೀವು ನನಗೆ ಪ್ರಶ್ನೆ ಮಾಡಿದ್ರಿ, ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಒಬ್ಬ ಅನುವಂಶೀಯಕ ವಿಜ್ಞಾನಿಯಾಗಿ ಇದರಿಂದ ಅನುವಂಶೀಯತೆ ವಿಭಾಗಕ್ಕೆ ಏನು ಉಪಯೋಗ ಅನ್ನೋದನ್ನ ನಾನು ಆಲ್ರೆಡಿ ನಾವು ಹೇಳಿದೀವಿ, ಆದ್ರೂ ಪ್ರಮುಖವಾಗಿ ನಮಗೆ ದೇಶೀಯ ತಳಿಗಳಲ್ಲಿ ನಮಗೆ ಈಗ ಮುಂದಿನ ದಿನಗಳಲ್ಲಿ ಬೇಕಾಗಿರುವಂತಹ ಬರ ನಿರೋಧಕತೆ ಹಾಗೂ ಹವಾಮಾನ ವೈಪರೀತ್ಯಕ್ಕೆ ನಿರೋಧಕತೆ ಹಾಗೂ ಪೆಸ್ಟ್ ಅಂಡ್ ಡಿಸೀಸ್ ಕೀಟ ಮತ್ತು ರೋಗಬಾಧೆ ನಿರೋಧಕತೆ ಅದಕ್ಕೆ ಮತ್ತೆ ಪೌಷ್ಟಿಕಾಂಶಗಳು. ಸೊ ಇದರಲ್ಲಿರುವಂತ ಗುಣಲಕ್ಷಣಗಳನ್ನ ಅಥವಾ ಜೀನ್ಸ್ಗಳನ್ನ ನಮ್ಮ ಅನುವಂಶಿಕ ವೈವಿಧ್ಯತೆಯನ್ನ ಈ ನಮ್ಮ ಈ ಲ್ಯಾಂಡ್ ರೇಸಸ್ ಅಥವಾ ದೇಶೀಯ ತಳಿಗಳಲ್ಲಿ ನಾವು ನೋಡಬಹುದು. ಸೊ ಇದನ್ನ ಕಾಪಾಡ್ಕೊಂಬಂದಿರುವಂತ ರೈತರು ನಮ್ಗೆ ಅತ್ಯಂತ ಉಪಯುಕ್ತವಾದ ಅಂತ ಒಂದು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಈಗ ಅದರಿಂದ ಅವ್ರು ಏನಕ್ಕೆ ಮಾಡಬೇಕು ನಮಗೆ, ನಾವು ಇದನ್ನ ಹಳ್ಳಿಗಳಲ್ಲಿ ಕೆಲವು ರೈತರಿಗೆ ತರ ಉಳಿಸಿ ಬೆಳೆಸಿ ಸಾಂಪ್ರದಾಯಿಕ ತಳಿಗಳನ್ನ ಅಂತ ಕೇಳ್ಕೊಂಡಾಗ ಅವ್ರು ನಮ್ಗೆ ಮರು ಪ್ರಶ್ನೆ ಮಾಡ್ತಾ ಇದ್ದಿದ್ದು, ಇದರಿಂದ ನಮ್ಗೆ ಏನ್ ಲಾಭ? ಮತ್ತೆ ನಾವು ಮಾಡ್ಕೊಂಡಿದ್ದೇವ್ರಿ, ನಿಮ್ಗೆ ಯಾಕೆ ಬೇಕದು? ನಾವು ಮಾಡ್ಕೋತೇವೆ ಊಟ ಮಾಡ್ತೇವೆ. ಇಲ್ಲ, ಅದಕ್ಕಿಂತ ಇನ್ನೊಂದು ಪ್ರಶ್ನೆ ಅಂದ್ರೆ ನಮ್ಗೆ ಇದ್ರಲ್ಲಿ ಇಳುವರಿ ಬರಲ್ಲ, ಮತ್ತೆ ಜನ ಇವನ್ ತಿನ್ನಲ್ಲ ಕೊಂಡ್ಕೊಳ್ಳಲ್ಲ, ನಮ್ಗೆ ಇದರಿಂದ ಆರ್ಥಿಕತೆ ಲಾಭ ಕಡಿಮೆ ಆಗ್ಬಿಡುತ್ತಲ್ಲ, ನಾವ್ ಏನಕ್ ಮಾಡ್ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಅದನ್ನು ಮಾಡ್ತಾರೆ, ಹೌದು. ಆದ್ರೆ ನಾನು ಹೇಳೋದು, ಇದು ನಮ್ಗೆ ನೀವೊಂದು ಖನಿಜನ ಕೊಟ್ಟಂಗೆ, ಅದು ದೇಶಿ ತಳಿಗಳನ್ನ ಉಳಿಸೋದು ನೀವು, ಯಾಕೆಂದ್ರೆ ಅದರಲ್ಲಿ ಇರುವಂತ ಅತಿ ಅಮೂಲ್ಯವಾದ ಗುಣಲಕ್ಷಣಗಳು ಜೀನ್ಸ್ ಅದನ್ನ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅವರೇ ಮಾಡ್ಕೊಂಡಿರ್ತಾರೆ, ಆದ್ರೆ ಅದು ದೀಪದ ಬುಡದಲ್ಲಿ ಕತ್ಲೆ ಅಂತಾರಲ್ಲ, ಹೌದು, ತಮ್ಮ ತಳಿಗಳದ್ದು ಗುಣಲಕ್ಷಣಗಳು ಅವ್ರಿಗೆ ಗೊತ್ತಿರಲ್ಲ, ಅದರ ಮಹತ್ವ ಅದ್ರ ಬೆಲೆ ಅವ್ರಿಗೆ ಗೊತ್ತಿರೋದು. ಇದರ ಬೆಲೆ ವಿಜ್ಞಾನಿಗಳಿಗೆ ಗೊತ್ತಿದೆ ಹಾಗೂ ಗಣ ಸರ್ಕಾರಕ್ಕೆ ಗೊತ್ತಿರೋದ್ರಿಂದ ಅಲ್ಲ, ಪಾರಂಪರಿಕವಾದ ಬಂದಂತ ಆ ಕುಟುಂಬದವ್ರಿಗೆ ಗೊತ್ತಿರುತ್ತೆ, ಆದ್ರೆ ಮಕ್ಕಳು ಅದನ್ನ ತಿಳ್ಕೊಂಡಿರೋದಿಲ್ಲ ಅಷ್ಟೇ. ಅದು ಆಧುನಿಕತೆಯಲ್ಲಿ ಹಾಗೆ, ಆಧುನಿಕತೆಯಲ್ಲಿ ಅವರು ಪಕ್ಕದ ಮನೇನೆ ಚೆನ್ನಾಗಿರುತ್ತೆ, ಪಕ್ಕದ ರಾಜ್ಯನೇ ಚೆನ್ನಾಗಿರುತ್ತೆ ಈ ತರ. ಈಗ ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಪ್ರೊಟೆಕ್ಷನ್ ಆಫ್ ನ್ಯೂ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಇದೆ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ 2001 ಕಾಯ್ದೆ. ಸೊ ಈ ಕಾಯ್ದೆ ಅಡಿಯಲ್ಲಿ ಯಾರೆಲ್ಲ ಈ ತರ ಸಾಂಪ್ರದಾಯಿಕ ತಳಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರ್ತಾರೋ ಅವರ ಹೆಸರಲ್ಲಿ ಆ ತಳಿಗಳನ್ನ ರಿಜಿಸ್ಟರ್ ಮಾಡುವಂತ ಅವಕಾಶನ ಅದು ಕೊಡುತ್ತೆ. ಆ ತಳಿಗೆ ಅವ್ರ ಹೆಸರು ಇಡ್ತಾರೆ, ಹೌದು, ಅದನ್ನ ರಿಜಿಸ್ಟರ್ ಮಾಡ್ತಾರೆ, ರಿಜಿಸ್ಟರ್ ಮಾಡ್ತಾರೆ ಅವ್ರ ಇದರಲ್ಲಿ. ಈ ಅವಕಾಶನ ಸರ್ಕಾರ ಮಾಡಿಕೊಟ್ಟಿದೆ ರೈತರಿಗೆ, ಒಬ್ಬ ರೈತರನ್ನ ಒಬ್ಬ ವಿಜ್ಞಾನಿಯಷ್ಟೇ ಸಮನಾಗಿ ನೋಡುವಂತ ಒಂದು ಕಾಯ್ದೆ ಇದು. ತುಂಬಾ ಸಂತೋಷ, ಇವಾಗೂ ನಮ್ಮ ರೈತರಿಗೆ ಮೆಚ್ಚತಕ್ಕಂತ ಒಂದು ಕೆಲಸ ಸರ್ಕಾರ ಮಾಡ್ಕೊಳ್ತಾ ಇದೆ ಅಂತ. ಆದ್ರೆ ಇದರ ಅರಿವು ಬಹಳ ಕಡಿಮೆ ಇದೆ, ಹೌದು, ಮತ್ತೆ ಇದ್ರ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಈ ಕಾಯ್ದೆ ಅಂದ್ರೇನು, ಇದರಿಂದ ಏನು ಉಪಯೋಗ, ಯಾಕೆ ಬಂತು, ಯಾವಾಗ ಬಂತು, ಮತ್ತೆ ಇದರಲ್ಲಿ ರಿಜಿಸ್ಟ್ರೇಷನ್ ರೈತರು ಮಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನೆಲ್ಲ ಒಂದು ಇದರಲ್ಲಿ. ಯಾವಾಗಾದ್ರೂ ಈ PPVFR ಕೆಳಗಡೆ ರೈತರು ಕೂಡ ತಮ್ಮ ದೇಶಿ ತಳಿಗಳನ್ನ ನೋಂದಣಿ ಮಾಡ್ಕೋಬಹುದು, ಹಾಗೂ ಇದೇ ತರ ನಮ್ಮ ಕರ್ನಾಟಕದ ಅಥವಾ ಭಾರತದಾದ್ಯಂತ ಸಾಕಷ್ಟು ರೈತರು ನೂರಾರು ದೇಶಿ ತಳಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋರಿಗೆ ಸರ್ಕಾರ ಈ PPVFR ಅಥಾರಿಟಿ ಏನಿದೆ ಅವರು ಕರೆದು ಅವ್ರಿಗೆ ಸನ್ಮಾನ ಕೂಡ ಮಾಡಿ ಗೌರವ ಕೂಡ ನೀಡಿದ್ದಾರೆ. ಹಾಗೂ ಮತ್ತೆ ಈ ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳನ್ನ ಇವಾಗ ಮುಂಚೂಣಿಯಲ್ಲಿ ತರ್ತಾ ಇದೆ, ಕನ್ಸರ್ವೇಶನ್ ಅಂಡ್ ಪ್ರಮೋಷನ್ ಆಫ್ ಲ್ಯಾಂಡ್ ರಿಸೋರ್ಸ್ ಪ್ರೋಗ್ರಾಮ್ಸ್ ಅಂತ ಹೇಳಿ, ಹಾಗೂ ಸಾಕಷ್ಟು NGOಗಳು ಸಹಜ ಸಮೃದ್ಧ ಹಾಗೂ ಆರ್ಗ್ಯಾನಿಕ್ ಫಾರ್ಮರ್ಸ್ ಅಸೋಸಿಯೇಷನ್, ಸೊ ಈ ತರ ಕೆಲವು ಅಸೋಸಿಯೇಷನ್ಸ್ ಕೂಡ ನಮ್ಮ ದೇಸಿ ತಳಿಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಬಹಳ ಮುಂಚೂಣಿಯಲ್ಲಿವೆ. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದ್ರೆ ರತ್ನಚೂಡಿ ಹಾಗೂ ಮೈಸೂರು ಮಲ್ಲಿಗೆ ಸೇಲಂ ಸಣ್ಣ ಇಂತಹ ಭತ್ತದ ತಳಿಗಳನ್ನ ಉಳಿಸಿ ಅದರ ವೈಜ್ಞಾನಿಕ ಸಂಶೋಧನೆಗೆ ಒಳಪಡಿಸಿರುವಂತದ್ದು, ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಕೂಡ ಜೀನ್ ಕನ್ಸರ್ವೇಶನ್ ಆಫ್ ಲ್ಯಾಂಡ್ ರಿಸೋರ್ಸ್ ಜಂಪ್ಲಾಸಮ್ ಕನ್ಸರ್ವೇಶನ್ ಅನ್ನೋ ಹೆಸರಲ್ಲಿ ಜೀನ್ ಬ್ಯಾಂಕ್ ಕೂಡ ಒಂದು ಸ್ಥಾಪಿಸಿದೆ. ಅಲ್ಲಿ ಈ ತಳಿಗಳನ್ನ ಅಲ್ಲೋಗಿ ನಾವು ಕನ್ಸರ್ವ್ ಮಾಡಬಹುದು, ಅಂದ್ರೆ ಸಂರಕ್ಷಣೆ ಮಾಡಬಹುದು. ಮತ್ತೆ ಒಂದು ಯೋಜನೆ ಕೂಡ ಇದೆ, ಕನ್ಸರ್ವ್ ಆಫ್ ಹೆರಿಟೇಜ್ ವೆರೈಟೀಸ್ ಹಾಗೂ ವೆರೈಟೀಸ್ ಫಾರ್ ಮೆಡಿಸಿನಲ್ ಪ್ರಾಪರ್ಟೀಸ್ ಮತ್ತೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ, ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಇರುವಂತಹ ಭತ್ತದ ತಳಿಗಳು, ಲ್ಯಾಂಡ್ ರಿಸೋರ್ಸ್ ಪ್ರಯೋಜನಗಳನ್ನ ಸಂಶೋಧನೆಗೆ ಒಳಪಡಿಸುವಂತ ಯೋಜನೆಗಳು ವಿಶ್ವವಿದ್ಯಾನಿಲಯ ಕೂಡ ಮಾಡ್ತಾ ಇದೆ. ಹೌದು, ಈಗ ಅಪರೂಪದ ತಳಿ ಅಂತ ಅಂದಾಗ ಅವರು ರೈತರು ಅದನ್ನ ರಿಜಿಸ್ಟರ್ ಮಾಡಿಸಬಹುದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ, ಆ ತಳಿಯನ್ನ ಅದರ ಬಗ್ಗೆ ಪರಿಚಯವನ್ನ ಬಂದು ಆ ವಿಜ್ಞಾನಿಗಳನ್ನ ನೋಡಿ ಅದ್ರ ಬಗ್ಗೆ ಪರಿಚಯವನ್ನ ಹೇಳಿದಾಗ ಅದರಲ್ಲಿ ಇರುವಂತಹ ವಿಶೇಷವಾದ ಅಂತ ಗುಣಲಕ್ಷಣಗಳು ಯಾವ್ಯಾವು, ಗುಣಗಳು ಏನೇನು ಅನ್ನೋದನ್ನ ಸಂಶೋಧನೆ ಮಾಡಿ ಹಾಗೂ ಅದನ್ನ ಅವರ ಇದರಲ್ಲಿ ರಿಜಿಸ್ಟರ್ ಮಾಡ್ಕೋತಾರೆ ವಿಶ್ವವಿದ್ಯಾಲಯದವರು. ಮತ್ತೆ ಅದನ್ನ ಸಂಶೋಧನೆ, ಹೌದು, ಇದರಲ್ಲಿ ಸಂಶೋಧನೆಯನ್ನ ವಿಶ್ವವಿದ್ಯಾನಿಲಯವು ಮಾಡಬಹುದು. ಅದರಲ್ಲಿ ಏನಾದ್ರೂ ಒಳ್ಳೆಯ ತಳಿ ಬಂತು ಅಂದ್ರೆ ಅದರಲ್ಲಿ ಲಾಭಾಂಶದಲ್ಲಿ ಇವರಿಗೂ ಕೂಡ ರೈತರಿಗೆ ಕೂಡ ಹಕ್ಕಿದೆ. ಈಗ ನಮ್ಮ ಒಂದು ಬೆಸ್ಟ್ ಎಕ್ಸಾಂಪಲ್ ಲೋಕಲ್ ಸಿದ್ದು ಹಲಸು ಬಗ್ಗೆ ಬಹಳ ಕೇಳ್ತಾರೆ. ಕೆಂಪು ತೊಳೆ ಸಾಕಷ್ಟು ಇದು ಪೌಷ್ಟಿಕಾಂಶಗಳು ಜಾಸ್ತಿ ಇರುವಂತದ್ದು, ವಿಟಮಿನ್ ಸಿ ಹಾಗೂ ಖನಿಜಗಳು ಜಾಸ್ತಿ ಇರುವಂತದ್ದು. ಅದನ್ನ ಅವರು ಒಳ್ಳೆ ವರ್ಧನೆ ಮಾಡಿದ್ದೀರಿ. ಈಗ ರೈತರಿಗೂ ಅದೊಂದು ದೇಸಿ ತಳಿ ಅವ್ರು ಕಾಪಾಡ್ಕೊಂಡು ಬಂದಿರೋದು, ಹಾಗಾಗಿ ಅವ್ರ ಹೆಸರಲ್ಲಿ ಇದು ರಿಜಿಸ್ಟರ್ ಆಗಿದೆ. ಇದೇ ಪಿಪಿವಿ ಫಾರ್ ಅಥಾರಿಟಿ ನವದೆಹಲಿ ಇರೋದು. ಹೌದು, ಅಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ಬರುತ್ತೆ. ದೇಸಿ ತಳಿಯನ್ನ ಅವರು ಸಂರಕ್ಷಣೆಗೆ ಒಳಪಡುತ್ತೆ. ಅದನ್ನ ಬೇರೆ ಯಾರು ಅವರಿಗೆ ಲಾಭ ಅಂದ್ರೆ ಈಗ ಅದೊಂದು ತಳಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ಅವರು ವಿಜ್ಞಾನಿಗಳು ವರ್ಧನೆ ಮಾಡಕ್ಕೋಸ್ಕರ ಸಂಶೋಧನೆಗೆ ಒಳಪಡಿಸಿದ್ರೆ ಮತ್ತು ವರ್ಧನೆ ಮಾಡಿ ಏನಾದ್ರೂ ಹೊಸ ತಳಿಗಳನ್ನ ತಂದ್ರೆ ಆ ಹೊಸ ತಳಿ ನಮ್ಮ ರೈತರು ಕೊಂಡ್ಕೊಂಡು ಬೆಳೆಯೋ ತರ ಎಲ್ಲ ಅಂತ ಪರಿಸ್ಥಿತಿ ಬಂದಾಗ ಅದರಲ್ಲಿ ಬರುವಂತ ಲಾಭಾಂಶದಲ್ಲಿ ವಿಜ್ಞಾನಿಗಳು ಯಾರಿಂದ ಮೂಲ ತಳಿಯನ್ನ ತಗೊಂಡಿರ್ತಾರೋ ಅಂತವ್ರಿಗೆ ಲಾಭಾಂಶದ ಹಕ್ಕಿರುತ್ತೆ. ಆಯ್ತು ಡಾಕ್ಟರ್ ಪ್ರಿಯದರ್ಶನ್ ಮೇಡಮ್ ಅವರೇ, ಪ್ರಸ್ತುತ ಆನುವಂಶಿಕ ತಳಿಗಳು ಮತ್ತು ಸಸ್ಯಾಭಿವೃದ್ಧಿ ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಪಾರಂಪರಿಕ ತಳಿಗಳ ಸಂರಕ್ಷಣೆ ಯಾವ ತರ ಆಗ್ಬೇಕು, ಯಾವ ತರ ಆಗ್ತಾ ಇದೆ, ಈ ಎಲ್ಲ ವಿಷಯ ಕುರಿತು ಅತಿ ಪ್ರಮುಖವಾದ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. 9632667679. ಇನ್ನೊಮ್ಮೆ ಹೇಳಿ. 9632667679. ಇನ್ನೊಮ್ಮೆ ನಮಸ್ಕಾರ. ನಮಸ್ತೆ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗಗಳು ಈ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಎಸ್ಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ನೂರಿ ನೀರುಗುಂಟೆಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ. ಶರಣೋ ಬಂದೆನೋ ಸಿದ್ಧಾರೂಢ, ಶರಣೋ ಬಂದೆನೋ ಸಿದ್ಧಾರೂಢ, ಹರನ ಕರುಣ ಬೇಡುತ್ತಲೈತೆ ಕರವ ಬಿಡಬೇಡ, ಹರನ ಕರುಣ ಬೇಡುತ್ತಲೈತೆ ಕರವ ಬಿಡಬೇಡ, ಆ ಶರಣೋ ಬಂದೆನೋ ಸಿದ್ಧಾರೂಢ. ಇಳೆಯ ಬಂದೆ ತೊಳಲೆ ಬಳಲೆ ನೊಂದು ಬೆಂದೆ, ಅರಿಯದಂತೆ ಕೈ ಬಂದೆ ತೊಳಲೆ ಬಳಲೆ ನೊಂದು ಬೆಂದೆ, ಅರೆವು ನೀಡೆಂದೋಡೆ ಬಂದು ಒಡನೆ ಬಿದ್ದೆನು ನಿನ್ನ ಪಾದಕ್ಕೆ, ಶರಣು ಬಂದೆನು ಸಿದ್ಧಾರೂಢ, ಹರನ ಕರುಣ ಬೇಡುತ್ತಲೈತೆ ಕರವ ಬಿಡಬೇಡ, ಬಂದೆನೋ ಸಿದ್ಧ. ನಿಜಮೊಗ್ಗೆಯೊಳಗೆ ಸಾಗಿ ಸೆನ್ನ ಚಿತ್ತ ಶುದ್ಧಿಯ ಕರುಣಿಸಿ ನಿಜಮೊಗ್ಗೆಯೊಳಗೆ ಸಾಗಿ ಸೆನ್ನ ಶರಣು ಬಂದೆನು ಸಿದ್ಧರೋಣ ಹರಣ ಕರುಣ ಬೇಡು ತಲೈತೆ ಕಾರವ ಬಿಡಬೇಡ ಶರಣು ಬಂದೆನು ಸಿದ್ಧರೋಣ ಹರಿಯಾದಂತಿ ಕೈಳಿಯ ಬಂದೆ ತೊಳಲೆ ಬಳಲೆ ನೊಂದೋ ಬೆಂದೆ ಹರಿಯಾದಂತಿ ಕೈಳಿಯ ಬಂದೆ ತೊಳಲೆ ಬಳಲೆ ನೊಂದೋ ಬೆಂದೆ ಅರಿವೋ ನೀಡೆಂದು ಓಡಿ ಬಂದು ಒಡನೆ ಬಿದ್ದೆನು ನಿನ್ನ ಪಾದಕ್ಕೆ ಶರಣು ಬಂದೆನು ಎಡಕೆ ನಿಂದೊಡ ಗೋಡೆ ದಡಿಗೆಯ ತಡಕೆ ನಿಂದ ಒಂದು ನಡೆದೆ ತಡೆಯಾದೆ ಬಲಭಾರವನ್ನು ಹುಡುಕಿ ನಿನ್ನಡ ನೋಡಿ ಬಂದೆ ಶರಣು ಬಂದೆನು ಸಿದ್ಧರೋಣ ಹರಣ ಕರುಣ ಬೇಡು ತಲೈತೆ ಕರವ ಬಿಡಬೇಡ ಶರಣು ಬಂದೆನು ಸಿದ್ಧರೋಣ ಯಮನೋ ಕದವ ಹಾಕಿ ಒತ್ತು ಕೆಡವೆ ನಗುವ ಮುನ್ನ ಕಾಲ ಯಮನೋ ಚಿತ್ತ ಶುದ್ಧಿಯ ಕರುಣಿಸಿ ನಿಜ ಮುಕ್ತಿಯೊಡಗೆ ಸಾಗಿ ಸೆನ್ನ ಶರಣು ಬಂದೆನು ಸಿದ್ಧರೋಣ ಹರಣ ಕರುಣ ಬೇಡು ತಲೈತೆ ಕರವ ಬಿಡಬೇಡ ಇಳಿಯ ಬಂದೆ ತೊಳಲೆ ಬಳಲೆ ನೊಂದೋ ಬೆಂದೆ ಹರಿಯಾದಂತೆ ಇಳಿಯ ಬಂದೆ ಬಳಲೆ ನೊಂದೋ ಬೆಂದೆ ಅರಿವೋ ನೀಡೆಂದು ಓಡಿ ಬಂದು ಒಡನೆ ಬಿದ್ದೆನು ನಿನ್ನ ಪಾದಕ್ಕೆ ಶರಣು ಬಂದೆನು ಸಿದ್ಧರೋಣ ಹರಣ ಕರುಣ ಬೇಡು ತಲೈತೆ ಕರವ ಬಿಡಬೇಡ ನಿನ್ನಳ್ ನೋಡದೆ ನಿನ್ನ ಬಣ್ಣ ಬಾಡಿತು ಜೀವ.